ಒಂದು ಉತ್ಸಾಹ ಅನ್ರಿ, ಅಥವಾ ನಮ್ಮ ಚಟುವಟಿಕೆಗಳು ಇನ್ನೂ ಜಾಸ್ತಿಯಾಗಿ ಆರೋಗ್ಯಕರವಾಗಿ ನಾವು ಒಂದು ಜೀವನ ನಡೆಸಬಹುದು ಅಂತ ನನ್ನ ಅನಿಸಿಕೆ. ಡಾಕ್ಟರ್ ಸುರೇಖ ಶಂಕರಗೌಡರವರೇ, ತುಂಬಾ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ಇವತ್ತು ರೈತ ಬಾಂಧವ ಮೊದಲಿನ ಹಾಗೆ ನಾವು ವಿಚಾರ ಮಾಡೋದನ್ನು ಕಲಿಯೋಣ, ಸದೃಢವಾಗಲಿಕ್ಕೆ ನಾವು ಪ್ರಯತ್ನ ಮಾಡೋಣ, ಉತ್ತಮ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳೋಣ, ಪ್ರೋಟೀನು, ವಿಟಮಿನ್ಸ್, ಮಿನರಲ್ಸು, ಆಮೇಲೆ ಈ ಫೈಬರು, ಫ್ಯಾಟ್ಸು, ಮತ್ತೆ ಇನ್ನೊಂದು ಕಾರ್ಬೋಹೈಡ್ರೇಟ್ಸ್, ಇವೆಲ್ಲವನ್ನು ನಾವು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಯ್ತಂದ್ರೆ ಸಮತೋಲವಾಗಿ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೆಯೇ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಸುತ್ತಮುತ್ತಲಿರುವಂಥ ಸದಸ್ಯರ ಆರೋಗ್ಯವನ್ನು ನೋಡ್ಕೊಳ್ಬೋದು, ಹಾಗೆಯೇ ಜಾನುವಾರುಗಳ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಬೋದು. ಹೀಗೆ ಯಶಸ್ವಿಯಾಗಿ ನಾವು ಮತ್ತು ನಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಆಹಾರದಲ್ಲಿ ಪೌಷ್ಟಿಕಾಂಶ ಭಾಳ ಮುಖ್ಯ, ಅದನ್ನು ನಾವು ಮರೆಯೋದು ಬೇಡ ಅಂತ ಹೇಳ್ತಾ ತಾವು ಇಲ್ಲಿವರೆಗೆ ಬಂದು ವಿಸ್ತೃತವಾಗಿ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಡಾಕ್ಟರ್ ಸುರೇಖ ಶಂಕರಗೌಡರವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆಹಾರದಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಸುರೇಖ ಶಂಕರಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಅವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಈಗ ಕಲಘಟಗಿ ತಾಲೂಕಿನ ಗಳಗಿ ಹುಲಿಕೊಪ್ಪದ ಚನ್ನಬಸವ ಕರ್ಪೂರ್ ಮಠ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳುವರಿ. ಕೊಡವೇನೆ ಅಂಬಿಗಾರಣ್ಣ ಅಂಬಿಗಾರಣ್ಣ. ನನ್ನ ಗರತೆ ತುಂಬಿ ಸಾಗಲಿ ಹರಿಗೋಲ ನನ್ನ ಗರತೆ ತುಂಬಿ ಸಾಗಲಿ ಹರಿಗೋಲ ಸಂಪ್ರದಾಯದ ಪದ ಕೇಳುತ್ತಿರುವಿರಿ.